चाली रे बागे नरे में जम कर दिए चाली रे बागे ಹೋಳಿ ಹಬ್ಬದ ಸಮಯದಲ್ಲಿ ಹಾಡುವ ಹಾಡು ಕೂಡೆ ಕೂದೆ ಕೂರೆ ಸಾರಿ ರಾತ ಚಾಂದೇ ಕೂರ ಅದೇ ಕೂದೆ ಕೂರೆ ಸಾರಿ ರಾಂದೇ ಕೂರ ಚಾಂದ ಮಾಯಿ ದೋಳೋ ಚಾಂದೇ ಕೂರೇ ಕೂರೆ ಸಾರಿ ರಾಂದೇ ಕೂರ ಚಂದ ಮಾಯಿ ದೋಳೋ ಚಾಂದೇ ಕೂರ ಅವಧಿ ಚಂದ ಮಾಯಿ ಹರೋ ಸಾರ ಚಾಂದೇ ಕೂರ ರಾಮ ಚಲೆ ಚಮಣ ಚಲೆ ರೆ ಧರತಿ ರಾಮ ಚಲೆ ಲಕ್ಷ್ಮಣ ಚಲೆ ರೆ ಧರತಿ ಪರ ಮಾಯಿ ಬಾಯಿ ಲಂಕಾ ಚಲೆ ರೆ ಹನುಮಾನ ಹವೆ ಹವೆ ಸೀತಾ ಸರಿ ಕೀ ಓರಿ ನಾರ್ ಓಜಿ ರಾಮೇಶ್ವರಿ ಕೋ ಭರತಾ ಬಾವಾ ಲುಲ ಪಡ ರೆ ಬಾಗೆ ಬಾವಾಹುಲ ಪಡರೆ ಬಾಗೆ ರಾಮ ಚಲೆ ಲಕ್ಷ್ಮಣ ಚಲೆ ರೆ ಧರತಿ ಪೇ ರಾಮ ಚಲೆ ಲಕ್ಷ್ಮಣ